ಸಾವಯವದ ಸಮಯವಿದು ನೋಡು ರೈತನೆ ಎದ್ದೇಳು ನೀನು ಸಾವಯವದ ಸಮಯವಿದು ನೋಡು ರೈತನೆ ಎದ್ದೇಳು ನೀನು ಸಾವಯವವು ಕರೆಯುತ್ತಿಹದು ಸಾವಯವವು ಕರೆಯುತ್ತಿಹದು ರೈತನೆ ಎದ್ದೇಳು ಈಗ ರೈತನೆ ಎದ್ದೇಳು ಬೇಗ ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು ಪರಿಸರವೆಲ್ಲ ಹಾಳು ಪರಿಸರವೆಲ್ಲ ಹಾಳು ಪರಿಸರವೆಲ್ಲ ಹಾಳು ಆಗಿ ಆ